ರಾಜಾದಿ ರಾಜನಿಂದ ರಾಜ ಕೂಜ ತೂಗಾದೆ ಬೇರೆ ಎಂದು ಕೂಜ ರಾಜ ರಾಜಾದಿ ರಾಜನಿಂದ ರಾಜ ಕೂಜ ತೂಗಾದೆ ಬೇರೆ ಎಂದು ಕೂಜ ನೇತ್ರಿ ಇಲ್ಲೇ ನಾಳೆ ಇಲ್ಲೇ ಎಪ್ಪವುನ್ನ ರಾಜ ನೇತ್ರಿ ಇಲ್ಲೇ ನಾಳೆ ಇಲ್ಲೇ ಎಪ್ಪವುನ್ನ ರಾಜ ಕೋಟೆ ಇಲ್ಲೇ ಕೊಡಿಯುಂ ಇಲ್ಲೇ ಅಪ್ಪವುನ್ನ ರಾಜ ರಾಜ ರಾಜಾದಿ ರಾಜನಿಂದ ರಾಜ ಕೂಜ ತೂಕಾದೆ ಬೇರೆ ಎಂದು ಕೂಜ ರಾಜಾದಿ ರಾಜನಿಂದ ರಾಜ